ಬಡ್ಕಯ್ಯೋ ಮಾಸ್ತರ. ಓ ಮಾಸ್ತರ ಅಲ್ರಿ, ಇಲ್ಲ ಹಣವಾಗ ಬಂದಳು. ಅವ್ರನ್ನ ಪರಿಚಯ ಮಾಡ್ಕೊಳಕ ಒಂದ್ ಮಾತನ್ನ ಅವ್ರು ಮಾತಾಡ್ಸಿದೆ. ಅವ್ರು ಯಾವ ಭಾಷೆ ಮಾತಾಡ್ತಾರೋ ಅವ್ರು ನಮ್ಗೆ ತಿಳಿದಂಗೈತಿ. ಅವ್ರ ಭಾಷೆ ನಮಗ್ ತಿಳಿದಂಗಾಗ್ಯದ, ನಮ್ ಭಾಷೆ ಅವ್ರ ತಿಳಿದಂಗಾಗ್ಯದ. ಅವ್ರು ಯಾರನ್ನು ಅಂತ ನಮ್ಗೆ ಗೊತ್ತಾಗವಲ್ರಿ. ಯಾಕ್ರಿ ಈ ಕಡೆ ಎಲ್ಲ ಹೆಣ್ಮಗಳು ಈ ಕಡೆ ಯಾವ ಕಡೆ ಹೋಗ್ತಾರ್ರಿ? ಆಂಧ್ರ ಪ್ರದೇಶ. ತೆಲುಗು ದೇಶದವ್ರಿ? ತೆಲುಗು ಭಾಷೆ ಮಾತಾಡ್ತಾರ? ನೀ ತೆಲುಗು ಭಾಷೆ ಮಾತಾಡ್ರ ಮಾತಾಡ್ತಾವ ಹಿಂಗ್ರ ಅಂತ ಮಾತಾಡ್ತೀನಲ್ಲ ಮಾತಾಡ್ರಿ. ಏನಮ್ಮ ಏನು ಈ ತೆಲುಗು ಭಾಷೆ ತಲಸಲೇದು? ಶುದ್ಧ ಕನ್ನಡದಲ್ಲಿ ಶೆಪ್ಪಮ್ಮ, ಶುದ್ಧ ಕನ್ನಡದಲ್ಲಿ ಶೆಪ್ಪು ಶೆಪ್ಪು. ನೀನು ಕೂಶನ್ ತಗೊಂಡ್ರೆ ರೈಲ್ವೆ ಸ್ಟೇಷನ್ ಗಪ್ಪು. ನಿನಗೆ ತೆಲುಗು ಭಾಷೆ ತಿಳಿದಿಲ್ಲ ಎಲ್ಲ ಬೆರಕಿ ನಿನ್ನ ಕನ್ನಡ ಬರ್ತಾವ ನೋಡ್ ಸಂಗಟ ಹುಡುಗಾಟ ಹಚ್ಚಿದ್ವಿ. ಅಮ್ಮ ನಾನು ಎಲ್ಲ ಭಾಷೆನೂ ಮಾತಾಡ್ತಾ ಎಲ್ಲ ಭಾಷೆ ಮಾತಾಡ್ತಿ? ಹೌದು. ಹಾಗಲ್ಲಮ್ಮ, ನೀನು ಯಾರು? ನಾನು ನಿನ್ ಏನಂತ ಕರಿಬೇಕು? ನನ್ನ ಹೆಸರು ಏನು? ಹೆಸರು ಏನು ಹೇಳಿದ್ರು ಗೊತ್ತಾಗ್ತದಮ್ಮ. ಹೇಳ ನಾರಾಯಣ ನಾಮ ನಾರಾಯಣ ಎಂದತ್ತಮ್ಮ ನಾಮ. ನಾನು ಬಂದು ಕೊರವಂಜಿ ದಿನಮ್ಮ. ನಾನು ಬಂದು ಕೊರವಂಜಿ. ಹೌದಾ ಅಮ್ಮ? ಬಾ ಸಂತೋಷ ಆಯ್ತು. ಯಾಕೆ ನಮ್ ಕಡೆ ಬರುವಂತ ಕೊರವಂಜರ ವೇಷನ ಬೇರೆ, ನೀವು ಬರುವಂತ ವೇಷನ ಬೇರೆ ಅಲ್ಲಮ್ಮ. ಏ ನಿಮ್ಮ ಕಡೆ ಕೊರವಂಜರು ಹೇಗಿರ್ತಾರ? ನಮ್ ಕಡೆ ಬರುವಂತ ಕೊರವಂಜರು ವೇಷ ಹೇಗಿರ್ತದ? ಹೇಗಿರ್ತದೆ? 10,000 ಟ್ಯಾಪಿದ ಒಂದು ಸೀರೆ, ಹೌದು, ಹರಕ ಕುಪ್ಪಸ, ತಲೆ ಮೇಲೆ ಒಂದು ಬುಟ್ಟಿ, ಬುಟ್ಟಿ ಕೈಯಲ್ಲಿ ಮಾರುದು ಜಬರಿ, ಬಗಲ ಒಂದು ಸುಂಬಳ ಕೂಸ, ಹೌದು, ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬಿಡುತ್ತಾ ಬರ್ತಾರಮ್ಮ. ಏ ಮನೆ ಮನೆ ತಿರುಗುತ್ತಾ ಭಿಕ್ಷೆ ಬೇಡ ಕೊರವಂಜಿ ಇಲ್ಲ. ನಾನು ಅಲ್ಲ, ಭಿಕ್ಷೆ ಬಿಡುವಂತ ಕೊರವಂಜಿ ಅಲ್ಲಮ್ಮ. ಅಂಥ ಕೊರವಂಜಿ ನಾನು ಅಲ್ಲ. ಅಮ್ಮ ನೀನು ಎಂಥ ಕೊರವಂಜಿ? ದೇವಲೋಕದ ಕೊರವಂಜಿ ಇದ್ದೀನಿ. ದೇವಲೋಕದ ಕೊರವಂಜಿ? ಹೌದು. ಎಲ್ಲಿ ದೇವಲೋಕ, ಎಲ್ಲಿ ಭೂಲೋಕ? ಹೌದು. ಗಜಾಂತರ ಪರಕದ? ಹೌದು. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಯಾಗ ಬಂದಿ? ದೇವಲೋಕದಿಂದ ಭೂಲೋಕಕ್ಕೆ ನಾನು ಬರಬೇಕಾದ್ರೆ ಯಾವ ಪದ್ಧತಿಯಿಂದ ಬಂದಿ? ಗಿರಿಯಿಂದ ಮೊದಲು ನಾನು ನಾರಾಯಣಪುರಕ್ಕೆ ಬಂದಿನಿ. ನಾರಾಯಣಪುರಕ್ಕೆ ಬಂದಿ? ನಾರಾಯಣಪುರದಿಂದ ಈ ಗ್ರಾಮಕ್ಕೆ ಬರಬೇಕಾದ್ರೆ ಯಾಗ ಬಂದಿ? ನಾನು ಕೇರಿ ಕೇರಿಯೋಳು ಆಡುತ್ತಾ ಆಡುತ್ತಾ ಮನೆ ಮನೆ ತಿರುಗುತ್ತಾ ತಿರುಗುತ್ತಾ ಎಲ್ಲ ಮಕ್ಕಳಿಗೆ ಸುಖವಾಗುವಂತೆ ಶಕುನ ಸಾಮುದ್ರಿಕ ಹೇಳುತ್ತಾ ದೇವಲೋಕದಿಂದ ಈ ಭೂಲೋಕಕ್ಕೆ ನಾನು ಬಂದೆ. ನೋಡ ಇಲ್ಲಿ ಬಂದೆ ಅಮ್ಮ. ಹೌದು. ಬಾ ಶಣಕಿದ್ದು ಕರವಂಜಿ. ನಿನ್ನ ಗುರುವಿನಿಂದ ಕದ್ದಂತ ವಿದ್ಯೆ ಏನಾದ್ರೂ? ನನ್ನ ಗುರುವಿನಲ್ಲಿ ಕಲಿತಂತ ಮೂರು ವಿದ್ಯಾ ಹೇಳಿದ್ರೆ ತಿಳ್ಕೊತಿ. ಭೂತ ಬಿಡಿಸಲು ಬಲ್ಲೆ ವೇದಾನಾವಲ್ಲೆ, ಭೂತ ಬಿಡಿಸಲು ಬಲ್ಲೆ ವೇದಾಳ ಮತ್ತೆ ಅಮ್ಮ ಮಾತಾಡ. ಬಿಡಿಸಬಲ್ಲೆ ಭೂತಾದ್ರೂ ಬಿಡಿಸಬಲ್ಲೆ ವೇತಾಳ ವಶ ಮಾಡ್ಕೊಡ್ತಾ ಇದ್ದೀನಿ. ಮತ್ತ ಮಾತನಾಡದಿದ್ದಂತ ಭೂಕರನ್ನ ಮಾತಾಡಿಸ್ತಾ ಇದ್ದೀನಿ. ಭೂತ ಅಂದ್ರೆ ಜವಾಬ್ ಬಿಡಿಸ್ತೇನಮ್ಮ. ಬಾಯ ಆಡಂಬರದ ಭೂತ ಅಲ್ಲ, ನಿನ್ನ ಶರೀರದಲ್ಲಿರ್ತಕ್ಕಂತ ಪಂಚಮಹಾಭೂತಗಳನ್ನ ಬಿಡಿಸಿಕೊಡ್ತಾ ಇದ್ದೀನಿ. ಪಂಚಮಹಾಭೂತಗಳನ್ನು ಬಿಡಿಸ್ತೀವಿ? ಹೌದು. ಅಮ್ಮ ಅವೇ ಪಂಚಮಹಾಭೂತಗಳಂದ್ರೆ ಗುರ್ತಿಲ್ಲ? ಇಲ್ಲಮ್ಮ. ಪರಮೇಶ್ವರನ ಪಂಚಮುಖದಿಂದ ಪಂಚಭೂತಾತ್ಮ ಹುಟ್ಟಿದವು. ಅವು ಯಾವಮ್ಮ? ಪೃಥ್ವಿ ಆಪ ಆಪ ತೇಜ ತೇಜ ವಾಯು ಆಕಾಶ ಆಕಾಶ. ಐದು ತತ್ವಗಳಿಂದ ಒಂದಕ್ಕೆ 5×5=25 ತತ್ವಗಳಾದವು. ಅವು ಯಾವಮ್ಮ? ಭೂಮಿಯ ತತ್ವದಿಂದ ಅಸ್ಥಿ ಮಾಂಸ ಮಾಂಸ, ನಾಡಿ ತ್ವಚೆ ರೋಮ ನೀರಿನ ತತ್ವದಿಂದ ಶುಕ್ಲ ಶ್ರೋಣಿತ ಶ್ರೋಣಿತ ರಾವರ ಮೂತ್ರ ಸ್ಪೇದ ಗಾಳಿಯ ತತ್ವದಿಂದ ಚಲನ ವಲನ ದಾವನ ಪ್ರಸಾವನ ಆಕುಂಚನ ಆಕುಂಚನ ಅಗ್ನಿಯ ತತ್ವದಿಂದ ರುದ್ರ ತ್ರಶೆ ನಿದ್ರ ಆಲಶ್ಯ ಕಾಂತಿ ಆಕಾಶ ತತ್ವದಿಂದ ಮದ ಮತ್ಸ ಮತ್ಸರ ಮತ್ಸರ ಶೋಕ ಶೋಕ ದಂಭ ದಂಭ ಅಹಂಕಾರ ಅಹಂಕಾರ ಬಾನಲಿನ ಮೊಳಕಾಲದವರಿಗೆ ಭೂಮಿ ತತ್ವ ಮೊಳಕಾಲಿನ ತೊಡಿಯವರಿಗೆ ನೀರಿನ ತತ್ವ ನೀರಿನ ತತ್ವ ಹಣೆಯಿಂದ ನಾಭಿಯವರಿಗೆ ಅಗ್ನಿ ತತ್ವ ಅಗ್ನಿಯ ತತ್ವ ನಾಭಿಯಿಂದ ಕಂಠದವರಿಗೆ ಗಾಳಿ ತತ್ವ ಗಾಳಿಯ ತತ್ವ ಕಂಠದಿಂದ ತಲೆಯವರಿಗೆ ಇದು ಆಕಾಶ ತತ್ವ ಆಕಾಶ ತತ್ವ ಈ ಪಂಚಮಾಭೂತದಿಂದ ಈ ನಿನ್ನ ಶರೀರ ತಯಾರಾತು ಆತು ಇದಕ್ಕೆ ಪಂಚಮಾಭೂತ ಆದ್ರೂ ಅನ್ನಬಹುದು ಅನ್ನಬಹುದು ಪಂಚೀಕರಣ ಆದ್ರೂ ಅನ್ನಬಹುದು ಅನ್ನಬಹುದು ಇಲ್ಲಿ ನಮ್ಮ ಭಾಷಣಕ್ಕಿದ್ದಿ ಹೌದು ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ಶಕ್ತಿ ನಿನ್ನಲ್ಲಿ ನಮ್ಮಲ್ಲಿ ಇಲ್ಲ ಇಲ್ಲ ನಿನ್ನ ವಿದ್ಯಾ ಪರೀಕ್ಷೆ ಮಾಡುವಂತ ನಮ್ಮವರು ವೃದ್ಧಾರಿ ಇದ್ದಾರ ಅವರು ಯಾರು ಯಾರು ಯಾವ ದೇಶದ ರಾಜನ ಮಗಳು ಮಗಳು ಆಕಿನ ಯಾರಿಗೆ ಕೊಟ್ಟವ ಕೊಟ್ಟಾರ ನಾನು ಎಲ್ಲವನ್ನೂ ಇಲ್ಲಿಂದಲೇ ಹೇಳ್ತಾ ಇದ್ದೀನಿ ಅದೇ ಹೆಂಗ ಹೇಳ್ತಿ ಕೊರಂಜಿ ನೀನು ಹೇಳಲ್ಲ ಹೇಳ ಅದೇ ಇದೇ ಈಗ ಬಂದ್ರೆ ಅಂತ ಹೇಳ್ತಿ ಆದ್ರೆ ನೀ ಈಗ ನಮ್ಮ ತಾಯಿಯವರ ಹೆಸರು ಹೇಳ್ತೀಯ ನಾನು ತ್ರಿಕಾಲಜ್ಞಾನಿ ಇದ್ದೀನಿ ತ್ರಿಕಾಲಜ್ಞಾನಿ ಹೌದು ತ್ರಿಕಾಲಜ್ಞಾನ ಅಂದ್ಬೇಕು ತ್ರಿಕಾಲ ಅಂದ್ರೆ ಯಾವು ತ್ರಿಕಾಲ ಅಂದ್ರೆ ಗುರುತಿಲ್ಲ ಇಲ್ಲಮ್ಮ ಭೂತಕಾಲ ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ವರ್ತಮಾನ ಕಾಲ ಹೀಗಂದ್ರೆ ಅರ್ಥ ಆತನು ಅಮ್ಮ ಹೀಗಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಭೂತ ಅಂದ್ರೆ ಹಿಂದೆ ಆದದ್ದು ಭೂತ ಅಂದ್ರೆ ಹಿಂದೆ ಆದದ್ದು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತಹದ್ದು ಆಗತಕ್ಕಂಥದ್ದು ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆದದ್ದು ಇದಕ್ಕೆ ತ್ರಿಕಾಲ ಅಂತೀಯ ತ್ರಿಕಾಲ ಈ ಜ್ಞಾನದಿಂದ ನಮ್ಮ ತಾಯಿಯವರ ಹೆಸರು ಹೇಳ್ತಾ ಇದ್ದೀವಿ ಯಾರನ್ನೋದು ನಾನು ಇಲ್ಲಿಂದೇ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀಯಾ ಕೇಳ ಹಾಗಾದ್ರೆ ಹೇಳಮ್ಮ ಪುರದರ್ಸ ಅರಸ ಯದುಕುಲ ಶಿರೋಮಣಿ ಶ್ರೀ ಕೃಷ್ಣನ ಅರ್ಧಾಂಗಿನಿ ಸತ್ಯ ಭಾಮೆ ಹೌದಲ್ಲೇನ ನಿಲ್ಲ ದರಿಶಾನಿ ಸತ್ಯ ಭಾಮೆ ಹೌದಲ್ಲೇನ ನಿನ್ನ ದರಿಶಾನಿ ಕೊರವಂಜಿ ಯಾವ ದ್ವಾರಾವತಿಯ ಪುರದರಸ ಅರಸ ಯದುಕುಲ ಶಿರೋಮಣಿ ಶಿರೋಮಣಿ ಶ್ರೀ ಕೃಷ್ಣನ ಅರ್ಧಾಂಗಿನಿ ಅರ್ಧಾಂಗಿನಿ ಸತ್ಯ ಭಾಮ ಹೌದಲ್ಲ ನಿನ್ನ ದರ್ಶಾನಿ ಕೊರವಂಜಿ ಹೆಸರಲ್ಲ ಹೌದು ಹೌದು ಅದ್ರ ಹೇಳುದ ಅಲ್ಲ ಯಾಕ ಅಲ್ಲ ನೀವು ಕೆಟ್ಟ ಕೊರವರ ಜಾತಿ ಏ ತಿರ್ಕೊಂತಿರುವಂತ ಜಾತಿ ಹಾಗೆಲ್ಲ ಮಾತಾಡಬಾರ್ದು ಅಂದ್ರ ಈ ಮನೆ ನಡೆಸ್ಕೋತೀರಿ ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ ಆ ಮನೆ ಸುದ್ದಿ ಕೇಳ್ತೀರಿ ಮುಂದಿನ ಮನೆ ಸುದ್ದಿ ಹಾಕೋತೀರಿ ಇಲ್ಲ ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ ಇಲ್ಲಮ್ಮ ಭಾಷಣಕ್ಕಿದ್ದಿ ಹೌದು ಈಗ ನಾವು ಅಲ್ಲಿಗೆ ಹೋಗುನು ನಿನ್ನ ದರ್ಶಾನಿ ಮಂದಿರ ನಾನು ನಿನ್ನ ದರ್ಶಾನಿ ಮಂದಿರಕ್ಕೆ ಬರಬೇಕಾದ್ರೆ ದರ್ಶನ ಅವ್ರು ಕರ್ಶಾರ ಕರ್ಶಾರ ಏನು ನಿನ್ನ ದರ್ಶಾನಿ ನನ್ನ ಕರ್ಶಾರ ಕರ್ಶಾರ ಅಲ್ಲಿಗೆ ಹೋಗುನು ಏನಲ್ಲ ಯಾಕೆ ಕರೆಸಿದಳೆ ಅನ್ನ ಲೋಕನಾಥನ ರಾಣಿ ಹುಟ್ಟ ಬಡವಿ ಅತಿ ಸೌಭಾಗ್ಯದಡಿ ಯಾಕೆ ಕರೆಸ್ಯಾಳ ಆ ನಿನ್ನ ದ್ವರ್ಶಾನಿ ದೊಡ್ಡ ರಾಜನ ಮಗಳು ಮಗಳು ಆಕಿ ದಿನಾಲು ಪಿತಾಂಬರು ಉಡವಾಕಿ ಹೌದು ಉಡ್ತಾರ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ ಕೊರಂಜಿ ಈಗ ಸದ್ಯ ನಮ್ಮ ದ್ವರ್ಶಾನಿ ಅವ್ರ ಮಂದಿರ ಬರ್ಬೇಕಾದ್ರೆ ನೀ ಹರಕ್ ಸೀರೆ ಬರ್ಲಕ್ ವಾಲಂತೀಯ ಹೌದು ಈಗ ಸದ್ಯ ನಮ್ಮ ತಾವ್ರೆ ಯಾಕೆ ಕೂತಾರ ಶಕ್ತಿ ಪೂಜೆ ಕೂತಾರ ಶಕ್ತಿ ಪೂಜೆ ಕೂತಾರ ಅನ್ಬೇಕಾದ್ರೆ ಪಿತಾಂಬರು ಉಟ್ಕೊಂಡು ಕೂತಾರನು ಏ ಹಾಕಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರ್ಬೇಕು ಮತ್ತೆ ಏನೇನು ಅಂತ ವಸ್ತ್ರ ಧಾರಣ ಮಾಡಿದ್ರಿ ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾಲದ ಏನ್ ಅಡ್ಡಿಲ್ಲ ಹಾಗಾದ್ರೆ ನನ್ನ ಕಂದ್ರ ಮೇಲೆ ಕೋಲಾಡುತ್ತ ಹೋಗಿ ಅಲ್ಲಿ ಬರಬೇಕಾದ್ರೆ ನಿನ್ನ ಕಂದ್ರ ಮೇಲೆ ಜೋಗ ಆಡ್ತಾ ಬರ್ತಿ ಕೋಲಾಡ್ಕೋತ ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗ್ಲಿಲ್ಲಮ್ಮ ಕೋಲ್ ಅಂದ್ರೆ ಗುರುತಾಗ್ಲಿಲ್ಲ ಆಗಲಿಲ್ಲಮ್ಮ ಭಗವಂತನ ನಾಮ ಸ್ಮರಣೆಯಲ್ಲಿ ಅದೇ ಒಂದು ಕೋಲ ಕೋಲ್ ಅಂದ್ರೆ ಭಗವಂತ ನಾಮ ಸ್ಮರಣೆ ಅದರಲ್ಲಿ ಅಡಕಾಗ್ಯದ ಅಡಕಾಗ್ಯದ ಅದಕ್ಕೆ ನೀನು ಕೋಲ ಆಡ್ಕೋತ ಹೋಗ್ಬಿಡ ಯಾರು ಬೇಡ ಅಂತಾರೆ ಆಡ್ಲ ನಡಿ ಹೋಗೋಣ ದೇವಕ್ಕಿ ಉದರದಲ್ಲಿ ಗಣೇಶದ ಗಣೇಶದ ಶ್ರೀಹಾರಿ ಕೋಲನ್ನ ಕೋಲ ಮುಂದಿನ ಕೋಲು ಕೋಲದ ಕೋಲ ಕೋಲ್ ಅಂತ ಆರ್ದಿವಿ ಆರ್ದಿವಿ ನಿಮ್ ಮೇಲೆ ನನ್ನ ಕಂದ್ರೆ ಜೋಗಳಷ್ಟು ಪಾಡೋ ಜೋಗಳ ಪಾಡ್ತಿ ಹೌದಾ ಪಾಡಮ್ಮ ನಡಿ ಹಾಗಾದ್ರೆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಕೊರವಂಜಿ ಯಾಕ ಕಂದನ ಜೋಗ ಪಡಕೂತ್ ಬಂದಿಲ್ಲ ಹೌದು ಇದೇ ನೋಡಮ್ಮ ದ್ವರ್ಸಾನಿಯವ್ರ ಮಂದಿರ ದ್ವರ್ಸಾನಿಯವ್ರ ಮಂದಿರ ಇದೇ ನಾನು ಇಲ್ಲೇ ಕೂಡ್ತೀನಿ ನಿನ್ನ ದ್ವರ್ಸಾನಿ ಹೇಳ ಕೊರವಂಜಿ ಬಂದಾಳಂತ ಇಲ್ಲೇ ಇಲ್ಲೇ ಕೂಡ್ತಿಲ್ಲ ಇಲ್ಲೇ ಸುಮ್ಮನೆ ಕೂಡ್ಬಂತ ಭಾಗದ ಹಂತ ಅಂತ ಬಿದ್ದ ಮಾಡ ಏನಕ್ಕೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಮತ್ತ ಅದನ್ನ ಹೇಳ್ತೇನೆ ಅಮ್ಮ ದ್ವರ್ಸಾನಿ ಅವ್ರ ಹೊರ ಯಾಕೆ ಕೊರವಂಜಿ ಬಂದಾಳ್ರಿ ಅಮ್ಮ ಆಕಿ ನೀರು ಕಳ್ಸುವಂತ ಕೊರವಂಜಿ ಅಲ್ರಿ ಆಕಿ ಭಾಷಣ ಹಾಕಿದ್ದಾರ್ರಿ ಸಾಕ್ಷಾತ್ ದೇವರ ಬಂದ ಕೊರವಂಜಿ ಬಂದಾಳ್ರಿ ನೀವು ಬರ್ರಿ ಹೊರಗ ಬಂದೆ ಬರ್ರಿ ಕೊರವಂಜಿ ಅಂದ್ರೆ ಇವ್ರ ದೂರ ತಿಂದ್ರ ನಾನ ದ್ವರ್ಸಾನಿ ಅಂದ್ರ ನೀವ ಅಲ್ಲ ಈ ಕೊರವಂಜಿ ಎಷ್ಟ್ ಚಂದ ಇದ್ದಾಳಮ್ಮ ಬಹಳ ಸುಂದರವಾಗಿದ್ದಾಳ್ರಿ ಅಲ್ಲ ಈ ಕೊರವಂಜಿ ನೋಡ್ಕೊಳ್ಳಿ ಏನ್ ಆಲಕತ್ತು ನಿಮ್ಗೆ ಏನ್ ಆಲಕತ್ರಿ ಈ ಜಗತ್ತಿನ ನಿಯಮ ಏನದ್ರಿ ಪುರುಷರ ಮನಸ ಸ್ತ್ರೀಯರ ಮೇಲೆ ಆಗ್ತಕ್ಕದ್ದು ಆಗ್ತಕ್ಕದ್ದು ಸ್ತ್ರೀಯರ ಮನಸ ಪುರುಷರ ಮೇಲೆ ಆಗ್ತಕ್ಕದ್ದು ಇದು ಸಹಜವ ಅಂತ ಮಾತ ಹೀಗಿದ್ದು ಹೀಗಿದ್ದು ಈ ಕೊರವಂಜಿ ಅಂದ್ರೆ ಯಾರು ಹೆಣ್ಣು ಮಗಳು ಅಲ್ರಿ ಹೆಣ್ಮಕ್ಳ ಮ್ಯಾಗ ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಗಂಡಸಲ್ಲಿ ಹೋಗೋದಂತಮ್ಮ ಆಗಲ್ಲ ಈ ಕೊರವಂಜಿ ಪರಮಾತ್ಮರಂತೆ ಕಾಣ್ತಾ ಇದ್ದಾಳೆ ನಿಮ್ಗೆ ಈಗ ಕಾಣಿಸ್ತಾರೆ ಆ ಕೊರವಂಜಿ ಪರಮಾತ್ಮಂತೆ ಯಾಕೆ ಕಾಣಿಸ್ತಾಳು ಅಂದ್ರೆ ನೀವು ಯಾವತ್ತು ಸದಾ ಕಾಲ ಪರಮಾತ್ಮರ ಧ್ಯಾಸದಲ್ಲಿ ಕೂತವ್ರ ಅದಕ್ಕ ಯಾರು ನೋಡಿದ್ರ ಹಾಗೆ ಆಗ್ತದ ನಿಮ್ಗೆ ಅಂದ್ಮೇಲೆ ಅಲ್ರಿ ಕೊರವಂಜಿ ಹೆಣ್ಮಗಳ ರೂಪ ಬದಲು ಮಾಡ್ಲಿಕ್ಕೆ ಬರ್ತದ? ಆದ್ರ ಧ್ವನಿಯನ್ನು ಬದಲು ಮಾಡ್ಲಿಕ್ಕೆ ಬರ್ತದೇನ್ರಿ? ಹಂಗ ಆದ್ಮಕ ಒಂದ್ ಮಾತ ಕೊರವಂಜಿ ಮಾತಾಡ್ಸ್ರಿ, ಧ್ವನಿನ ಗೊತ್ತಾಡಿನ್ರಿ. ನಿನ್ನ ಮಾತಾಡಿಸ್ಬೇಕಾದ್ರೆ ಪದ್ಧತಿ ಏನು ಹೇಳ್ತೀನಿ ಕೇಳು. ಯಾವ ರೀತಿ ಮಾತಾಡಿಸ್ಬೇಕು? ಯಾವ ರೀತಿ ಮಾತಾಡಿಸ್ಬೇಕು? ನೋಡು, ನನ್ನನ್ನು ಮಾತಾಡಿಸ್ಬೇಕಾದ್ರೆ ಪರಸಾಲೆಯನ್ನು ಸಾರಣಿ ಮಾಡಬೇಕು, ಎಡಕಾಬಲ್ಕ ತುಪ್ಪ ದಿಂಬಿ ಹಚ್ಚಬೇಕು, ಹಚ್ಚಬೇಕು. ಕರಿ ಕಣ್ಣಿನ ಟಂಗು ಬಿಳಿಯಲಿ ಕರಿ ಕಾಚ ವರಮುಕ್ತಿ ಸೊನ್ನ ನೆನಗಡಲಿ ಸುಲಿಗಬ್ಬು ಗೊನೆ ಬಾಳಿ ಹಣ್ಣು ಹಣ್ಣು ಬಂಗಾರ ಮೂರು ಮರ ಬೇಕು, ಬಂಗಾರ ಮೂರು ಮರ, ಮರದ ತುಂಬಾ ಸ್ವರ್ಣ ಮುತ್ತುಗಳನ್ನು ಬೇಕು. ಇಷ್ಟೆಲ್ಲ ತಂದು ಕೊಟ್ಟು ನಿನ್ನ ಗೊರಸಾನಿ ಮಂಚದಿಂದ ಕೆಳಗೆ ಮುಂದಕ್ಕೆ ಬಂದು ಮೂರು ಹೆಜ್ಜಿ ಬಂದು ಕೈ ಮೂರು ಕೇಳಿದ್ರು ಬಂದು ಮಾತ್ರ ಹೇಳಕ್ಕಿ ಇಲ್ಲಾದ್ರೆ ಇಲ್ಲ ಹೇಳುದಿಲ್ಲ. ಅಮ್ಮ ಕೊರವಂಜಿ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಪದ್ಧತಿ ಹೇಳಿದ್ರಿ. ಅಕ್ಕಿ ಮಾತಾಡಿಸ್ಬೇಕಾದ್ರೆ ಪಡಸಾಲಿ ಸಾವಣೆ ಮಾಡಿ ರಂಗ ಹೈದು ಮಡಕ ಮಡಕ ತುಪ್ಪದ ಉಗಿರ್ ಹಚ್ಚಿ ಮರ್ತಮ್ಮ ಸೋಳ ಅಂತ ಮುತ್ತನ್ ತಂದು ಹಾಕಿ ನೀವು ಮನ್ಸಿಂದ ಮೂರು ಹೆಜ್ಜೆ ಮುಂದಕ್ಕೆ ಬಂದು ಕೊಳಕೆ ಗೌರವವನ್ನು ಕೊಟ್ಟು ತಮ್ಮ ಊಚುಕುಲವನ್ನಂತ ಅಭಿಮಾನ ಬಿಟ್ಟು ಕೈ ಮುಗಿದು ಕೇಳಿದ್ರೆ ಒಂದು ಮಾತು ಹೇಳಿಲ್ಲ ನಿಂತಾರೆ. ಕೊರವಂಜಿ ಭಾಷಣಕ್ಕಿದ್ದಾರೆ. ಅಮ್ಮ ಹಾಗೆ ಮಾಡಬೇಕಾಗಿಲ್ಲ ನೋಡ್ರಿ, ಶಾಣೆ ಇದ್ದಾರೆ ಪರವಂಜಿಗೆ ನಾವು ಕೈ ಮುಗಿದಂತ ಆಗುದಿಲ್ಲ. ವಿದ್ಯಾರ್ಥಿ ನಾವು ಮಾನ್ಯತೆ ಕೊಡಬೇಕಾಗ್ತದೆ ನೋಡ್ರಿ. ಧ್ಯಾಸ ಎಲ್ಲ ಪರಮಾತ್ಮ ಮೇಲೆ ಇಡ್ರಿ, ಪರವಂಜಿ ಮಾತ್ರ ಒಂದು ಕೈ ಮುಗಿದು ಕೇಳ್ರಿ. ಏನ್ ಸಂಶಯ ಕೇಳಿಬಿಡು, ಸಂಶಯ ಅಂದ್ರೆ ಸತ್ಯ ನಮ್ಮ ಪರಮಾತ್ಮ ಮುಂದಿನ ಹೋಗಿಲ್ಲ ಇಲ್ಲ ಇಲ್ಲ. ಅದಕ್ಕ ನಮ್ಮ ಪರಮಾತ್ಮ ಯಾವಾಗ ಬರ್ತಾರ? ಎಷ್ಟೊತ್ತಿ ಬರ್ತಾರೆ? ಎಷ್ಟೊತ್ತಿನಾಗ ಬರ್ತಾರೆ? ಯಾಕಮ್ಮ ದರ್ಶನ ಎಷ್ಟೊತ್ತಿ ಬರ್ತಾರೆ? ಹೇಗೆ ಬರ್ತಾರೆ? ಹೇಗೆ ಬರ್ತಾರೆ? ಈಗ ಹೇಳಿ ತಿಳ್ಕೊಂತಾರ ಕೇಳು. ಪಂಚ ಪ್ರಾಣ ಸುರರ್ವಡಿಯ ಸುಧಾಮನ ಗೆಳೆಯ ಓ ಸುರರ್ವಡಿಯ ರಣರಂಗ ಧೀರ ಜಾರ ಚಾರ ದಯ ಅಪಾರ ಶರಣಾಗತ ರಕ್ಷಾಮಣಿ ಎಂಗನೆಯ ಇರುಳು ನಲಿಯುತ್ತ ಒಲಿಯುತ್ತ ಗರುಡನ ಜಗದೇರಿ ಬಂದಾನ ಬಂದಾನ ಬಂದಾನ ನಿನ್ನ ಮಗ್ಗಿನೊಳಗ ಕುಳಿತಾನ ಹೌದು ತೊಡೆಯ ಮೇಲೆ ಕೈಯಿಟ್ಟಾನ ಕೊಳವ ಗಲ್ಲವ ಪಿಡಿದಾನ ಆದರೂ ಅಮೃತ ಸವಿದಾನ ಸಂವಿಧಾನ. ಬೆದರದಿರು ಬೆಚ್ಚದಿರು ಬಾನಿ ಅರಗಳಿಗೆ ಸೈರಿಸು ಸಾವಧಾನವಾಗಿರು ಸಂತೋಷವಾಗಿರು. ಹೋಗಿ ಬರುವೆ ನೆಲೆದುಂಡಿ ಹೋಗಿ ಬರುವೆ ನೆಲೆದುಂಡಿ ಕೊಡೆ ನಿನ್ನ ಗುರುತ ಮುತ್ತಿನ ಹಾರ. ಇಷ್ಟರಲ್ಲಿ ಏನಾಗ್ತದೆ ಇಲ್ಲಿ ಪರಮಾತ್ಮ ಗೌಡನ ಹೆಗಲ ಮೇಲೆ ಕುಳಿತು ಬರ್ತಾನ? ನನ್ನ ಇಚ್ಛಾ ಪೂರ್ತಿ ಮಾಡಿಬಿಡು. ಏನೇನು ಕೊಲೆ ಇಚ್ಛೆ ದೋಸಾನಿ ಕೊಡ ಮುತ್ತಿನ ಅವ್ರು ಕಟ್ಬಿಡು, ನಾನು ಹೋಗ್ಬಿಡ್ತೀನಿ. ಅಮ್ಮ ದೋಸಾನಿ ಅವ್ರ ಇನ್ನ ಕೊರವಂಜಿ ಹೇಳ್ರಿ, ಅರ್ಧ ಗಳಿಗೆ ಒಳಗೆ ಪರಮಾತ್ಮ ಸದ್ಯ ಬರ್ತಾರ? ಇನ್ನ ಆಕೆ ಇಚ್ಛಾ ಪೂರ್ತಿ ಮಾಡಂತಾರ್ರಿ. ಅಂದ್ರೆ ಆಕೆ ಏನ್ ಮಾಡ್ತಾರೆ ಕೊರವಂಜಿ? ಕೊಳೆ ಇರ್ತಕ್ಕಂತ ಮುತ್ತಿನ ಹಾರಿ ಬರ್ತಾರ್ರಿ, ಕೊಟ್ಬಿಡು. ಅಮ್ಮ ನನಗ್ ಬಂತು ಪರಮಾತ್ಮ ಧ್ಯಾನ ಮಾಡ್ಕೋತ ಕೂತ್ಬಿಡ್ರಿ. ಈಗ ಸದ್ಯ ಭಗವಂತ ಬರೋ ಸಮಯ ಆಗಿದೆ, ನಾನೇನು ಹೋಗ್ತೀನಿ. ನಡಿ ಅಮ್ಮ ನಡಿ. ಹೋಗ್ಲಿಲ್ಲ ನಡೆದಳ ಕೊರ ಒಂಜಿ ಬಲಾಡ ಬಲಕೂಟ್ ನಡೆದಾಡ ಬಲಕೂತ. ಸಾರಸ ಜನರ ಸಂಗಲೇಶು ಕಳ್ಳಯ್ಯಾ, ಸಾರಸ ಜನರ ಸಂಗಲೇಶು ಕಳ್ಳಯ್ಯಾ, ಅವ್ರು ಮಂದಿರದಾಗ ಇದಾರ್ರಿ. ಮಂದಿರದಲ್ಲಿ ಮಾಡ್ಕೊಂಡ್ರಿ. ಯಾವಾಗ ಅಕ್ಕಿ ಮುಖ ನೋಡೋಣ ಯಾವಾಗಿಲ್ಲ ಇಲ್ಲದ ಪರಮದ ಬಂದನ ಬಾ ಕೇಳು. ಅಲ್ರಿಪ್ಪ ಸತ್ತಾ ನೀವು ಮಾಲಕರ ಬಂದಿರಿ, ಒಂದೆರಡು ಹತ್ತಲ್ಲಿ ತರಿಸ್ಬಿಟ್ಟುಲ್ಲ ಬಾಗಲ